ರಾಜ್ಕುಮಾರ್ ಅವರ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಸಮಾಜದ ಮೇಲಿನ ಬದ್ಧತೆ ಇಂದಿನ ಯುವ ಪೀಳಿಗೆಗೆ ದಾರಿ ತೋರಿಸಲು ಸಹಕಾರಿಯಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಟಿ20 ಪಂದ್ಯ ನಡೆಯಲಿದ್ದು ಕ್ಷಣಗಣನೆ ಆರಂಭವಾಗಿದೆ. ಈ ಆವೃತ್ತಿಯಲ್ಲಿ ಆರ್ಸಿಬಿ ಬೆಂಗಳೂರಿನಲ್ಲಿ ಆಡುವ ಕೊನೆಯ ಲೀಗ್ ಪಂದ್ಯ ಇದಾಗಿದೆ. ಪಂದ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರು ಸಂಚಾರಿ ಪೊಲೀಸರು ಕ್ರೀಡಾಂಗಣ ಸುತ್ತಮುತ್ತ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದ್ದು ನಗರದಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಳೆದ ಪಂದ್ಯಗಳ ವೇಳೆ ಟಿಕೆಟ್ಗಳು ಕಾಳಸಂತೆಯಲ್ಲಿ ಮಾರಾಟವಾಗಿದ್ದ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಇಂದು ಟಿಕೆಟ್ ಅಕ್ರಮ ಮಾರಾಟಗಾರರ ಮೇಲೆ ನಿಗಾ ಇರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಳ ಮೀಸಲಾತಿ ಹಂಚಿಕೆ ಕುರಿತಂತೆ ಸರ್ಕಾರ ಮಹತ್ವದ ನಿರ್ಣಯ. ಎಡಗೈ ಹಾಗೂ ಬಲಗೈ ಸಮುದಾಯಕ್ಕೆ ತಲಾ ಶೇಕಡ 5.25, ಇತರರಿಗೆ ಶೇಕಡ 4.5 ಹಂಚಿಕೆ. ಸರ್ಕಾರ ಪರಿಶಿಷ್ಟರಿಗೆ ಒಳ ಮೀಸಲಾತಿ ನೀಡುವ ಬದಲು ಗೊಂದಲ ಸೃಷ್ಟಿಸಿದೆ, ಸಂಸದ ಗೋವಿಂದ ಕಾರಜೋಳ ಆರೋಪ. ಎಂಜಿನಿಯರಿಂಗ್ ಶುಲ್ಕ ಏರಿಕೆ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸ್ಪಷ್ಟನೆ. ರಾಜ್ಯದ ಆರ್ಥಿಕ ದುರ್ಬಲಗೊಳಿಸಿದ ಗ್ಯಾರಂಟಿ ಯೋಜನೆಗಳು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಕ್ಕೆ ಕ್ಷಣಗಣನೆ, ಕ್ರೀಡಾಂಗಣದ ಸುತ್ತ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕೃಷಿರಂಗದ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತರಕಾರಿಗಳ ವೈಜ್ಞಾನಿಕ ಬೇಸಾಯ ಕ್ರಮ, ಈ ವಿಷಯದ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ರಶ್ಮಿಯಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಶ್ರೋತೃಗಳೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತರಕಾರಿಗಳ ವೈಜ್ಞಾನಿಕ ಬೇಸಾಯ ಕ್ರಮ, ಈ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ರಶ್ಮಿ ಆರ್ ಇವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸೂರ್ಯನಾರಾಯಣ್ ಭಟ್. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ICAR ಕೃಷಿ ವಿಜ್ಞಾನ ಕೇಂದ್ರ, ಇದರ ತೋಟಗಾರಿಕೆಯ ವಿಜ್ಞಾನಿ ರಶ್ಮಿ ಆರ್ ಅವರು. ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯುತ್ತಾ ಇರುವಂತಹ ತರಕಾರಿಗಳ ವೈಜ್ಞಾನಿಕ ತರಕಾರಿ ಬೇಸಾಯ ಕ್ರಮವನ್ನು ಅವರು ನಮಗೆ ಇವತ್ತು ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮುಖ್ಯವಾಗಿ ಬೆಳೆಸುವಂತಹ ತರಕಾರಿಗಳು ಯಾವುದೆಲ್ಲ? ಸಾಮಾನ್ಯವಾಗಿ ಇಲ್ಲಿ ನಾವು 11-15 ತರಕಾರಿಗಳನ್ನ ಹೆಚ್ಚಾಗಿ ರೈತರು ಬೆಳೀತಾರೆ. ಬದನೆ ಆಗ್ಬೋದು, ಆಲು ಬೆಂಡೆ ಅಂತ, ಮತ್ತೆ ಕುಂಬಳ ಜಾತಿ ಸೇರುವಂತ 7 ತರಕಾರಿಗಳು, ಅರವೆ ಸೊಪ್ಪು, ಬಸಳೆ ಸೊಪ್ಪು, ಹೀಗೆ ಹೆಚ್ಚು ನೀರಿನ ಅಂಶ ಇರುವಂತ ತರಕಾರಿಗಳನ್ನ ಇಲ್ಲಿ ಬೆಳೆಯುವ ರೂಢಿಯಲ್ಲಿದೆ. ಈಗ ಬೇರೆ ತರಕಾರಿಗಳು, ಉದಾಹರಣೆಗೆ ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಇಂಥದ್ದನ್ನೆಲ್ಲ ಇಲ್ಲಿ ಬೆಳೆಸಲಿಕ್ಕೆ ಆಗುದಿಲ್ವಾ? ಹೇಗೆ? ಆಕ್ಚುಲಾಗಿ ಹೇಳ್ಬೇಕಾದ್ರೆ ಇಲ್ಲಿ ಮಣ್ಣು ಅಷ್ಟು ಸೂಕ್ತ ಇದೆ, ಯಾಕಂದ್ರೆ ಇಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಣ್ಣು ಉಳಿ ಮಣ್ಣಾಗಿರುತ್ತೆ, ಆಮ್ಲೀಯ ಮಣ್ಣಾಗಿರುತ್ತೆ. ತರಕಾರಿಗಳು ಬೆಳಿಬೇಕು ಅಂದ್ರೆ ಮಣ್ಣಿನ ರಸಸಾರ ಪ್ರಮುಖ ಪಾತ್ರ ವಹಿಸುತ್ತೆ. ಇಲ್ಲಿ ಮಣ್ಣಿನ ರಸಸಾರ 5 ಕಡಿಮೆ ಇರ್ತದೆ. ಸಾಮಾನ್ಯವಾಗಿ ತರಕಾರಿಗಳು ಬೆಳೆಯೋದಕ್ಕೆ 6-7 ಮಣ್ಣಿನ ರಸಸಾರ ಇದ್ರೆ ಸೂಕ್ತ. ಈಗ ನೀವು ಹೇಳಿದ್ರಲ್ಲ, ಕ್ಯಾರೆಟ್ ಆಗ್ಬೋದು, ಕ್ಯಾಬೇಜ್, ಮತ್ತೆ ಕ್ಯಾಬೇಜ್, ಕಾಲಿಫ್ಲವರ್ ಎಲ್ಲ, ಅದಕ್ಕೆ ಸ್ವಲ್ಪ ತಂಪು ವಾತಾವರಣ ಬೇಕು, ಚಳಿ ಜಾಸ್ತಿ ಬೇಕಾಗತ್ತೆ. ಸೊ ಹೂವು ಬಿಡೋ ಸಮಯದಲ್ಲಿ, ಇಲ್ಲಾಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆದಾಯ ಬರುವುದಿಲ್ಲ. ಬರ್ತದೆ ಏನು, ಕ್ಯಾಬೇಜ್, ಕಾಲಿಫ್ಲವರ್ ಒಂದು ಗಿಡದಿಂದ ಒಂದೇ ಗಡ್ಡೆ ಬರುವಂತದ್ದು, 1/2 kg ಬಂದ್ರೆ ಅದು ರೈತರಿಗೆ ಅಷ್ಟು ಅನುಕೂಲವಾಗಿರೋದಿಲ್ಲ. ಮತ್ತೆ ಇಲ್ಲಿ ಹೆಚ್ಚಾಗಿ ಅಂದ್ರೆ ಇಲ್ಲಿ ಶೆಕೆ ಅಂಶ ಜಾಸ್ತಿ ಇರೋದ್ರಿಂದ ನೀರಿನ ಅಂಶ ಉಳ್ಳ ತರಕಾರಿಗಳು ಹೆಚ್ಚಾಗಿ ಇಷ್ಟಪಡ್ತಾರೆ. ಉದಾಹರಣೆಗೆ ಕುಂಬಳ ಜಾತಿ ತರಕಾರಿಗಳಾಗ್ಬೋದು, ರೈತರು ಮತ್ತೆ ಜನರು ಕೂಡ ಅಷ್ಟೇ ಅದನ್ನ ಹೆಚ್ಚಾಗಿ ಇಷ್ಟಪಡೋದ್ರಿಂದ ಸ್ಥಳೀಯ ತರಕಾರಿಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಹಾಗಿದ್ರೆ ಇಲ್ಲಿಯ ಮಣ್ಣು ತರಕಾರಿ ಬೆಳೆಗೆ ಸೂಕ್ತವಾ ಹೇಗೆ? ಕೆಲವೊಂದು ತರಕಾರಿಗಳನ್ನ ಚೆನ್ನಾಗಿ ಬೆಳಿಬಹುದು, ಬಟ್ ಎಲ್ಲಾ ರೀತಿಯ ಜಾತಿಯ ತರಕಾರಿಗಳನ್ನ ಬೆಳೆಯಲಿಕ್ಕೆ ಆಗೋದಿಲ್ಲ. ನೀವ್ ಹೇಳಿದ ಕ್ಯಾಬೇಜ್ ಆಗ್ಬೋದು, ಕಾಲಿಫ್ಲವರ್ ಮತ್ತೆ ಕ್ಯಾರೆಟ್, ಯಾಕಂದ್ರೆ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಸ್ವಲ್ಪ ಗಡ್ಡೆ ತರಕಾರಿಗಳಾಗಿರೋದ್ರಿಂದ ಇಲ್ಲಿ ಮಣ್ಣು ಸ್ವಲ್ಪ ಗಟ್ಟಿ ಅಂದ್ರೆ ಜಂಬಿಟ್ಟಿಗೆ ಮಣ್ಣಾಗಿರ್ತದೆ, ಸೊ ಮಣ್ಣು ಸಡಿಲ ಇರೋದಿಲ್ಲ, ಸೊ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಮತ್ತೆ ಇಳುವರಿ ಕೂಡ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದರ ಮಟ್ಟಿಗೆ ಸಿಗೋದಿಲ್ಲ. ಸೊ ಅದರಿಂದ ಇಲ್ಲಿ ಯಾವ ತರಕಾರಿಗಳು ಸೂಕ್ತ ಆಗಿರುತ್ತೆ ಅಂತದ್ದು ಬೆಳೆಯೋದು ವೈಜ್ಞಾನಿಕ ರೀತಿಯಲ್ಲಿ ಅಂದ್ರೆ ಮಣ್ಣಿಗೆ ಅನುಗುಣವಾಗಿ ಬೆಳೆಯೋದು ಸೂಕ್ತ ಆಗಿರ್ತದೆ. ಹಾಗಿದ್ರೆ ಮುಖ್ಯವಾಗಿ ಇಲ್ಲಿಯ ಮಣ್ಣಿನಲ್ಲಿ ಸುತ್ತಮುತ್ತಲಿನಲ್ಲಿ ಎಲ್ಲೆಲ್ಲಿ ಈಗ ಈ ತರಕಾರಿಯನ್ನ ಬೆಳೆಸಬಹುದು ಅನ್ನುವಂಥದ್ದು ಅಂದ್ರೆ ಇಲ್ಲಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡುಬಿದ್ರೆ, ಅಂದ್ರೆ ಬೆಳ್ತಂಗಡಿ ಆಗ್ಬೋದು, ಪುತ್ತೂರು, ಕೆಲವೊಂದು ಭಾಗಗಳಷ್ಟೇ ತರಕಾರಿಗಳನ್ನ ಬೆಳೀತಿದ್ದಾರೆ. ಯಾಕಂದ್ರೆ ಅಡಿಕೆ ದಿನ ಒಂದು ಪ್ರಮುಖ ಕಾರಣ ಆಗಿರ್ಬೋದು, ಮತ್ತೆ ಇಲ್ಲಿ ತರಕಾರಿ ಕೃಷಿ ಮಾಡಬೇಕು ಅಂದ್ರೆ 3-4 ತಿಂಗಳು ನಾವು ಕೇರ್ ಮಾಡಬೇಕಾಗತ್ತೆ. ಅಂದ್ರೆ ಪೋಷಕಾಂಶಗಳ ನಿರ್ವಹಣೆ ಆಗ್ಬೋದು, ಕಳೆಗಳ ನಿರ್ವಹಣೆ ಆಗ್ಬೋದು, ಅಂತರ ಬೇಸಾಯಗಳ ಈ ತರ ತಿಂಗಳ ತಿಂಗಳು ಕೂಡ ಕೆಲಸ ಇರ್ತದೆ. ಸೊ ಆದ್ರಿಂದ ಹೆಚ್ಚಾಗಿ ರೈತರು ತರಕಾರಿ ಕೃಷಿ ಮಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಬಟ್ ಇದನ್ನ ಮೂಡುಬಿದ್ರೆ ಆಗ್ಬೋದು, ದಕ್ಷಿಣ ಕನ್ನಡ ಮತ್ತೆ ಬೆಳ್ತಂಗಡಿ ಭಾಗದಲ್ಲಿ ಮತ್ತೆ ಪುತ್ತೂರು ಭಾಗಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಹಾಗಿದ್ರೆ ಸಾಮಾನ್ಯವಾಗಿ ತರಕಾರಿ ಬೆಳೆಯಲ್ಲಿ ಬಿತ್ತನೆ ಮಾಡುವಂತಹ ವಿಧಾನಗಳು ಯಾವ ತರ? ಸಾಮಾನ್ಯವಾಗಿ ನಾವು ತರಕಾರಿಗಳಲ್ಲಿ 3 ತರ ಬಿತ್ತನೆ ಮಾಡಬಹುದು. ಒಂದು ಅಂದ್ರೆ ಬೀಜದ ಗಾತ್ರ ಸಣ್ಣ ಇರ್ತದಲ್ಲ, ಅಂತದನ್ನ ನಾವು ಏನಂದ್ರೆ ಈಗ ಟೊಮೊಟೊ ಆಗ್ಬೋದು, ಬೆಂಡೆ ಆಗ್ಬೋದು, ಬದನೆ ಇವೆಲ್ಲ ಡೈರೆಕ್ಟ್ ಆಗಿ ನಾಟಿ ಮಾಡಬಹುದು. ಕೆಲವೊಂದು ತರಕಾರಿಗಳು ಇರ್ತದಲ್ಲ ಅಂದ್ರೆ ಸಸಿ ಮಡಿ ಮಾಡಿ ಮಾಡುವಂತ ತರಕಾರಿಗಳು ಇರ್ತದೆ. ಈಗ ಅವರೇ ಜಾತಿಗೆ ಸೇರುವಂತ ಅಂದ್ರೆ ಏನು ಲೆಗ್ಯುಮಿನಸ್ ಕ್ರಾಪ್ಸ್ ಅಂತ ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಲ್ಲ, ಅದು ಬೀಜದ ಗಾತ್ರ ಸ್ವಲ್ಪ ದಪ್ಪ ಇರ್ತದೆ. ಅದನ್ನ ಭೂಮಿಯಿಂದ ಅಂದ್ರೆ ಆಳದಲ್ಲಿ 1-2 ಮೀಟರ್ ಬೀಜ ಗಾತ್ರ ಎಷ್ಟಿರುತ್ತೆ ಅದ್ರ 2 ಪಟ್ಟಷ್ಟು ಆಳದಲ್ಲಿ ನಾವು ನಾಟಿ ಮಾಡಿದ್ರೆ ಸಸಿ ಬೆಳವಣಿಗೆ ಚೆನ್ನಾಗಾಗತ್ತೆ. ಈಗ ಟೊಮೆಟೊ ಬದನೆ ಎಲ್ಲ ಗಾತ್ರ ತುಂಬಾ ಸಣ್ಣದಾಗಿರ್ತದೆ, ಸೊ ಅಂತದನ್ನ ನಾವು ಸಸಿ ಉತ್ಪಾದನೆ ಮಾಡುವುದು ಸೂಕ್ತ ಆಗಿರ್ತದೆ. ಡೈರೆಕ್ಟ್ ಆಗಿ ಹಾಕೋದ್ರಿಂದ ಅಷ್ಟು ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಸೊ ಸಸಿ ಉತ್ಪಾದನೆ ಮಾಡಿ ಸಸಿ ಬೀಜ ಹಾಕಿದ 20 ದಿನಗಳಿಗೆ ಸಸಿ ರೆಡಿ ಆಗ್ತದೆ, ತದನಂತರ ನಾವು ನಾಟಿ ಮಾಡೋದು ಸೂಕ್ತ ಆಗಿರ್ತದೆ. ಸಸಿ ಮಡಿ ಮಾಡಿ ನಂತರ ನಾಟಿ ನಂತರ ಒಂದು ತರಕಾರಿ ಬೆಳೆಯುವಂಥದ್ದು ಮತ್ತು ಬೀಜದಿಂದ ಉತ್ಪಾದನೆ ಮಾಡುವುದು, ಎರಡು ಥರದ ಹೇಳಿದ್ರಿ ನೀವು. ಸಸಿ ಮಡಿ ಮಾಡಲಿಕ್ಕೆ ಏನಾದರೂ ಕೂಡ ವಿಶೇಷವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು? ಸಸಿ ಮಡಿ ಕೂಡ ನಾವು 3 ತರ ಸಸಿ ಮಡಿಗಳನ್ನ ಮಾಡಬಹುದು. ಅಂದ್ರೆ ಏರು ಮಡಿಯಲ್ಲಿ ಸಸಿಯನ್ನು ಬೆಳೆಸುವಂತದ್ದು, ಮತ್ತೆ ಪ್ರೋಟ್ರೆ ವಿಧಾನದಲ್ಲಿ ಮಾಡುವಂತದ್ದು, ಮತ್ತೆ ಜಿಪ್ಪಿಪ್ಲಕ್ಸ್ ಅಂತ ಇತ್ತೀಚೆಗೆ ವಾಡಿಕೆಯಲ್ಲಿದೆ. ಈ 3ರಲ್ಲೂ ಅನುಕೂಲಗಳು ಅನಾನುಕೂಲಗಳು 3ರಲ್ಲೂ ಇದೆ. ನಾವು ಇಲ್ಲಿ ಸಸಿ ಮಡಿ ಮಾಡಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಸಿಗಳು ನಾವು ಮಣ್ಣಿನಲ್ಲಿ ಬೀಜವನ್ನು ಹಾಕುವಂತದ್ದು, ಇದರಲ್ಲಿ ಏನಾಗ್ತದೆ ನಾವು 20-25 ದಿನಗಳಲ್ಲಿ ಸಸಿಗಳು ರೆಡಿ ಆಗ್ತದೆ. ಅವಾಗ ನಾವು ಕಿತ್ತಾಗ ಬೇರುಗಳು ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅವಾಗ ಬೆಳವಣಿಗೆ ಎಲ್ಲಾನು ಒಂದೇ ಸಮ ಪ್ರಮಾಣದಲ್ಲಿ ಬರುವುದಿಲ್ಲ, ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಏನಾದ್ರೂ ಮಣ್ಣಿನಲ್ಲಿ ಹರಡುವಂತ ರೋಗಗಳು ಏನಾದ್ರೂ ಇದ್ರೆ ಹರಡೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ, ಏನು ಸಸಿ ಮಡಿ ಮಾಡಿ ಸಸಿ ಉತ್ಪಾದನೆ ಮಾಡೋದ್ರಿಂದ. ಸೊ ಮತ್ತೆ ಇದರಿಂದ ಅನುಕೂಲಗಳು ಇದೆ, ಬಟ್ ಇದರಲ್ಲಿ ಏನಂದ್ರೆ ಕಾಸ್ಟ್ ಏನು ಇದು ಏನು ಗಿಡ ಮಾಡೋದಕ್ಕೆ ಎಷ್ಟು ವೆಚ್ಚ ಬೀಳೋದಿಲ್ಲ. ನಾನು ಇನ್ನೊಂದು ವಿಧಾನ ಹೇಳಿದೆ, ಪ್ರೋಟ್ರೇ ವಿಧಾನ ಅಂತ, ಅದು ಪ್ಲಾಸ್ಟಿಕ್ ಟ್ರೇ ಅಂತ ಹೇಳ್ತೀವಿ. ಇದರಲ್ಲಿ 48-98 ಗುಣಿಗಳಿರುವಂತಹ ಟ್ರೇ ಸಿಗ್ತದೆ, ಸಣ್ಣ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದವರೆಗೂ ಸಿಗ್ತದೆ. ಇದರಲ್ಲಿ ಕೂಡ ಅಷ್ಟೇ, ನಾವು ಈಗ 98 ಗಾತ್ರದ ಪ್ರೋಟ್ರೇ ಇರ್ತದಲ್ಲ, ಅದರಲ್ಲಿ ನಾವು 1 ಕೆಜಿಯಿಂದ 1.5 ಕೆಜಿ ಕೋಕೋ ಪೀಟನ್ನ ಬಳಸಬೇಕಾಗತ್ತೆ. ಇಲ್ಲಿ ನಾವು ಮಾಧ್ಯಮ ಯಾವುದೇ ರೀತಿ ಮಣ್ಣನ್ನು ಬಳಸುವುದಿಲ್ಲ, ಯಾಕಂದ್ರೆ ಮಣ್ಣನ್ನು ಬಳಸಿ ನಾನು ಹೇಳಿದೆ ಅಲ್ಲ ಏನು ಸಮಸ್ಯೆ ಆಗ್ತದೆ, ಬೇರ್ ಕಿತ್ತಾಗ ಅದು ಬೇರ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇಲ್ಲಿ ಕೋಕೋಪಿಟ್ ಮಾಧ್ಯಮ ಬಳಸೋದ್ರಿಂದ ಏನಾಗುತ್ತೆ, ಅದರೊಟ್ಟಿಗೆ ನಾವು ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಕೂಡ ಬಳಸ್ತೀವಿ. ಸೊ ಇದರಿಂದ ಯಾವುದೇ ತರ ಸಸಿಗೆ ತೊಂದರೆ ಹಾನಿ ಆಗೋದಿಲ್ಲ. ಸೊ ಒಂದು ಟ್ರೇಗೆ ನಾನು ಹೇಳಿದೆ ಅಲ್ಲ 98 ಗುಣಿಗಳುಳ್ಳ ಟ್ರೇಗೆ 1-1.5 ಕೆಜಿಯಷ್ಟು ಕೋಕೋಪಿಟ್ ಏನು ತೆಂಗಿನ ನಾರಿನ ಹುಡಿ ಏನಂತ ಕರಿತೀವಲ್ಲ ಅದು ಬೇಕಾಗತ್ತೆ. ಅದರೊಟ್ಟಿಗೆ 10 ಗ್ರಾಮ್ ಅಷ್ಟು ಈ ಜೈವಿಕ ಶಿಲೀಂಧ್ರ ನಾಶಕಗಳಾಗ್ಬೋದು, ಟ್ರೈಕೋಡರ್ಮ್ ಆಗೋದು, ಅಜೋಸ್ಪಿರಲಮ್ ಹಾಕೋದ್ರಿಂದ ಶಿಲೀಂಧ್ರ ರೋಗಗಳು ಹರಡೋದನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಮತ್ತೆ ಇದರಲ್ಲಿ ಏನಾಗುತ್ತೆ, 15 ದಿನಗಳ ನಂತರ ನಾವು 99 ಸಂಪೂರ್ಣ ಅಂತ ಏನು ಕರಿತೀವಲ್ಲ, 1-3 ಗ್ರಾಮ್ 1 ಲೀಟರ್ ನೀರಲ್ಲಿ ಬೆರೆಸಿ ಗಿಡಕ್ಕೆ ಸಿಂಪಡಣೆ ಮಾಡಬೇಕಾಗತ್ತೆ ಇಲ್ಲಿ ಪ್ರೋಟ್ರೇ ವಿಧಾನದಲ್ಲಿ ಮಾಡುವಾಗ. ಸೊ ಕೆಲವೊಂದು ಅಂದರೆ ಈಗ ಕಲ್ಲಂಗಡಿ ಥರ ತರಕಾರಿಗಳೆಲ್ಲ ಆದರೆ 20 ದಿನಗಳಲ್ಲೇ ಸಸಿ ರೆಡಿ ಆಗ್ತದೆ. ಈ ಟೊಮೆಟೊ ಬದನೆ ಎಲ್ಲ ಕನಿಷ್ಠ 1 ತಿಂಗಳು ಕೂಡ ಬೇಕಾಗತ್ತೆ. ಸೊ 30-45 ದಿನಗಳಲ್ಲಿ ಎಲ್ಲ ಸಸಿಗಳು ನಾವು ನಾಟಿ ಮಾಡಲಿಕ್ಕೆ ಮರುನಾಟಿ ಮಾಡಲಿಕ್ಕೆ ಸಿದ್ಧ ಆಗ್ತದೆ. ಈಗ ಮೊದಲನೇದಾಗಿ ನಾವು ಏರುಮಡಿಯ ವಿಧಾನದಲ್ಲೇ ಈಗ ಯೋಚನೆ ಮಾಡೋದಿದ್ರೆ ಅಲ್ಲಿ ನಾವೀಗ

ಭೂಮಿ ಉಳುಮೆ ಮಾಡೋ ಅಂದರೆ ಏನು ರೆಡಿ ಮಾಡಿರ್ತೀವಲ್ಲ ಸಾವಯವ ಗೊಬ್ಬರ ಕೊಡ್ತೀವಿ. ನೆಕ್ಸ್ಟ್ ನಾಟಿ ಮಾಡೋ ಸಮಯದಲ್ಲಿ ನಾವು ಶಿಫಾರಸು ಮಾಡಿರುವಂಥ ಏನು ಸಾರಜನಕ, ರಂಜಕ, ಪೊಟ್ಯಾಶ್, ಪೂರ್ತಿ ಪ್ರಮಾಣ ರಂಜಕ ಪೊಟ್ಯಾಶನ್ನು ಮತ್ತು 50% ಸಾರಜನಕ ಆ ಟೈಮಲ್ಲಿ ಕೊಡಬೇಕಾಗುತ್ತೆ. ಉಳಿದಿರುವಂಥ ಇನ್ನೇನು 50% ಇರ್ತದಲ್ಲ ನಾಟಿ ಮಾಡಿದ ಒಂದು ತಿಂಗಳ ನಂತರ ಒಂದು 25%, ತದನಂತರ ಅಂದರೆ ಬೆಳೆಗಳ ಅನುಗುಣವಾಗಿ ನಾವು ಗೊಬ್ಬರಗಳನ್ನು ಕೂಡ ಕೊಡಬೇಕಾಗುತ್ತೆ. ಈಗ ನೀವು ಪ್ರೋಟ್ರೇ ವಿಧಾನ ಅಂತ ಹೇಳಿದ್ರಿ, ಇದಕ್ಕೂ ಮತ್ತೆ ನಾವು ಈ ಏರುಮಡಿಯ ಇದು ವಿಧಾನ ಇದೆರಡಕ್ಕೂ ಏನಾದರೂ ವ್ಯತ್ಯಾಸಗಳು ಅಂದರೆ ಅಡ್ವಾಂಟೇಜಸ್ ಅಂತ ಹೇಳಿ? ತುಂಬಾ ವ್ಯತ್ಯಾಸಗಳಿದೆ ಸರ್. ಸಸಿಗಳು ಉತ್ಕೃಷ್ಟವಾಗಿರ್ತದೆ, ಏನು ಸಸಿ ಮಾಡಿ ಏನು ಪ್ರೋಟ್ರೇ ವಿಧಾನದಲ್ಲಿ ಬೆಳೆದಿರ್ತೀವಲ್ಲ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಗ್ರೋತ್ ಅಂದ್ರೆ ಎಲ್ಲಾ ಬೆಳೆ ಏನು ಸಸಿಗಳು ಎಲ್ಲಾ ಸಸಿಗಳು ಯೂನಿಫಾರ್ಮಿಟಿ ಇರ್ತದೆ. ಇಲ್ಲಿ ಏರುಮಡಿಯಲ್ಲಿ ಏನಾಗ್ತದೆ ಅಂದ್ರೆ, ನಾನು ಮೊದಲೇ ಹೇಳಿದೆ ಸಾಯಿಲ್ ನಾವು ಗಟ್ಟಿ ಇರೋದ್ರಿಂದ ಅಂದ್ರೆ ರೂಟ್ಗಳು ಬೇರು ಏನಾದ್ರು ಕೀಳೋ ಸಮಯದಲ್ಲಿ ಡ್ಯಾಮೇಜ್ ಆದ್ರೆ ಗ್ರೋತ್ ಯೂನಿಫಾರ್ಮಿಟಿ ಇರೋದಿಲ್ಲ. ಮತ್ತೆ ಇಲ್ಲಿ ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ ಸಸಿ ಮಾಡಿ ಯಾಕಂದ್ರೆ ಮಣ್ಣಿನಲ್ಲಿ ಹರಡುವಂಥ ರೋಗಗಳು ಬರ್ತದೆ. ಮತ್ತು ಕೀಟಗಳೇನಾದ್ರೂ ಮಣ್ಣಿನಲ್ಲಿ ಮೊಟ್ಟೆ ಇದ್ರೆ ಅದು ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ ಇದರಲ್ಲಿ ಏನಂದ್ರೆ ಏರು ನಾವು ಇದು ಪ್ರೋಟ್ರೇ ವಿಧಾನದಲ್ಲಿ ಇಲ್ಲಿ ನಾವು ಯಾವುದೇ ತರ ಮಣ್ಣಿನ ಮಾಧ್ಯಮ ಯೂಸ್ ಮಾಡಿರೋದಿಲ್ಲ, ಕೋಕೋಪಿಟ್ ಆಗಿರೋದ್ರಿಂದ ಸೊ ನೀರು ಕೂಡ ಬಸಿದು ಹೋಗಿರುತ್ತೆ. ಹೆಚ್ಚು ನೀರು ಕೂಡ ಹಿಡಿದಿಟ್ಕೊಳ್ಳೋ ಶಕ್ತಿ ಕೋಕೋಪಿಟ್ಗೆ ಸಾಮರ್ಥ್ಯ ಇರೋದಿಲ್ಲ, ಹೆಚ್ಚು ಕೂಡ ಬಸಿದು ಹೋಗಿರುತ್ತೆ. ಅಲ್ಲಿ ಶಿಲೀಂಧ್ರ ರೋಗಗಳು ಕೂಡ ಯಾವುದೂ ಬರೋ ಚಾನ್ಸಸ್ ಇರೋದಿಲ್ಲ. ಮತ್ತೆ ಬೇರು ಕೂಡ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಯೂನಿಫಾರ್ಮಿಟಿ ಗ್ರೋತ್ ಪ್ರೋಟ್ರೇ ವಿಧಾನದಲ್ಲಿ ಬರ್ತದೆ. ಮತ್ತೆ ಪ್ರೋಟ್ರೇನ ನಾವು ಮರು ಕೂಡ ಬಳಕೆ ಮಾಡಬಹುದು ಸಸಿ ಉತ್ಪಾದನೆ ಮಾಡಲಿಕ್ಕೆ. ಈಗ ನೀವು ಕೋಕೋಪಿಟ್ ಅಂತ ಹೇಳಿದ್ರಿ, ಕೋಕೋಪಿಟ್ ಅನ್ನು ತಯಾರಿಸುವುದು ಹೇಗೆ ಇದರಲ್ಲಿ ಇದರಲ್ಲಿ ಹಾಕ್ಲಿಕ್ಕೆ ಬೇಕಾಗಿ? ಅಂದರೆ ತೆಂಗಿನ ಹುಡಿನ ಇದು ಏನು ತೆಂಗಿನ ಚಿಪ್ಪನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಚೆನ್ನಾಗಿ ಅದ ಮಾಡಿ ಮತ್ತೆ ತದನಂತರ ಪುಡಿ ಮಾಡುವಂಥದ್ದು. ಅದಕ್ಕೆ ಅದರೊಟ್ಟಿಗೆ ನಾವು ಶಿಲೀಂಧ್ರನಾಶಕಗಳು ಕೂಡ ಬಳಕೆ ಮಾಡಬೇಕಾಗುತ್ತೆ. ಬರೀ ಕೊಕ್ಕೋಪೀಟೆ ಬಳಕೆ ಮಾಡೋದ್ರಿಂದ ಅಂದರೆ ಗಿಡಕ್ಕೆ ಸೂಕ್ತ ಪೋಷಕಾಂಶಗಳು ಸಿಗೋದಿಲ್ಲ. ಅದರೊಟ್ಟಿಗೆ ಎರೆಹುಳ ಗೊಬ್ಬರ ಪ್ಲಸ್ ನಾವೇನು ಜೈವಿಕ ಶಿಲೀಂಧ್ರನಾಶಕಗಳು ಇತ್ತೀಚೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಾಗ್ಬೋದು ಎಲ್ಲ ಕಡೆ ಸಿಗ್ತಾ ಇದೆ, ಸಬ್ಸಿಡಿ ದರದಲ್ಲೇ ರೈತರಿಗೆ ಸಿಗ್ತಾ ಇದೆ. ಸೊ ಅದನ್ನು ನಾವು ಸೂಕ್ತ ಪ್ರಮಾಣದಲ್ಲಿ ಬಳಕೆ ಮಾಡೋದ್ರಿಂದ ಅನುಕೂಲ ಆಗ್ತದೆ ಸರ್. ಈಗ ಈ ಕೊಕ್ಕೋಪಿಟ್ಟು ಮಾಡುವಾಗ ನಾವು ನೀವು ಹೇಳಿದರೆ ಅದನ್ನು ಹುಡಿ ಮಾಡಿ ಇದು ಮಾಡ್ಬೋದು ಅಂತ, ಅದನ್ನು ಹಾಗೆ ನಾರನ್ನು ಹಾಗೆ ಇಟ್ಕೊಂಡು ಬಳಸುವಂತ? ಇಲ್ಲ ಇಲ್ಲ, ಬೀಜಗಳ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಅದ ಮಾಡಿ ಪುಡಿ ಮಾಡಿದ್ರೇ ಅಷ್ಟು ಬೀಜದ ಪ್ರಮಾಣ ಬರುವಂಥದ್ದು. ನಾರು ಡೈರೆಕ್ಟ್ ಆಗಿ ಹಾಕಿದ್ರೆ ಅದು ಬರೋದಿಲ್ಲ. ಅದಕ್ಕೆ ಒಂದು ಸೂಕ್ತ ಕ್ರಮಗಳನ್ನು ವಹಿಸಿ ನಾವು ಅದನ್ನು ಏನು ತೆಂಗಿನ ಒಣಗಿರೋದನ್ನ ನೀರಿನಲ್ಲಿ ನೆನೆಸಿ ನಂತರ ಪುಡಿ ಮಾಡಿ, ಈ ಇತ್ತೀಚೆಗೆ ಮೆಷಿನ್ಗಳೆಲ್ಲ ವೈಜ್ಞಾನಿಕ ರೀತಿಯಲ್ಲಿ ತುಂಬ ಫಾರ್ವರ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಮೊದಲಂದ್ರೆ ತುಂಬ ಕಷ್ಟ ಆಗ್ತಿತ್ತು, ಅಷ್ಟು ಒಂದು ಮೆಷಿನರಿ ಇಲ್ಲದೆ ಇರುವಾಗ ಸಮಸ್ಯೆ ಆಗ್ತಿತ್ತು. ಈಗ ಎಲ್ಲ ಫ್ಯಾಕ್ಟ್ರಿಗಳಲ್ಲೆಲ್ಲ ಸಿಗ್ತದೆ. ಮತ್ತೆ ಒಂದು ಕೆ ಜಿಗೆ 10-15 ರೂಪಾಯಿ ದರದಲ್ಲಿ ನಮ್ಮ ಕೋಕೋಪಿಟ್ಟು ಸಿಗ್ತದೆ. ಮತ್ತೆ 5 ಕೆ ಜಿ ಬ್ಲಾಕ್ಗಳು ಕೂಡ ಸಿಗ್ತದೆ. ಅದನ್ನು ನಾವು ನೀರಿನಲ್ಲಿ ನೆನೆಸಿ ತದನಂತರ ಪುಡಿ ಥರ ಆದಮೇಲೆ ಟ್ರೇಗಳಿಗೆ ತುಂಬುವಂಥದ್ದು, ಸಮ ಪ್ರಮಾಣದಲ್ಲಿ ತುಂಬಿ ಬೀಜವನ್ನು ಹಾಕುವಂಥದ್ದು. ಮತ್ತೆ ಬೀಜ ಹಾಕಬೇಕಾದ್ರೂ ಕೂಡ ಆಳ ತುಂಬ ಆಳ ಹಾಕಬಾರ್ದು, ಇನ್ನು ಬೀಜದ ಗಾತ್ರ 2 ಪಟ್ಟಷ್ಟೇ, 1 ಸೆಂಟಿಮೀಟರ್ ಬೀಜ ಉದ್ದ ಇದೆ ಅನ್ನೋದಾದ್ರೆ ಅದರ 2 ಪಟ್ಟಷ್ಟೇ ನಾವು ಆಳನ್ನು ಹಾಕಬೇಕಾಗತ್ತೆ ಶೀಘ್ರ ಮೊಳಕೆ ಹೊಡಿಬೇಕಾದ್ರೆ. ಮತ್ತು ಎಲ್ಲ ಬೀಜ ಹಾಕಿದ ನಂತರ 1-2-3 ದಿವಸ ಅದಕ್ಕೆ ಹೊದಿಕೆಯನ್ನು ಮುಚ್ಚಬೇಕಾಗತ್ತೆ, ತೇವಾಂಶ ಕಾಪಾಡಬೇಕಾಗತ್ತೆ. ನಾವು ಪ್ರೋಟ್ರೇಗಳನ್ನು ಮುಚ್ಚದೆ ಹಾಗೆ ನೆಲದ ಮೇಲೆ ಇಟ್ಟಾಗ ಏನಾಗ್ತದೆ ಅಂದರೆ ತೇವಾಂಶ ಆವಿಯಾದಾಗ ಬೀಜ ಮೊಳಕೆ ಹೊಡೆಯೋದು ಲೇಟ್ ಆಗ್ತದೆ, ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರೋದಿಲ್ಲ. ಹೊದಿಕೆ ಮಾಡಿ ನಾವು ಪ್ಲಾಸ್ಟಿಕ್ ಯಾವುದಾದ್ರೂ ಪೇಪರನ್ನು ಹೊದಿಕೆ ಮಾಡಿ ತದನಂತರ ಎಲ್ಲ ಟ್ರೇಗಳೇನು ಇರ್ತದಲ್ಲ ನೆಲದ ಮೇಲೆ ಹರಡಿ ನೀರನ್ನು ಕೊಡಬೇಕಾಗುತ್ತೆ. ಅಂದರೆ ಸಿಂಪಡಣೆ ಮಾಡಬೇಕು ನೀರು ಕೂಡ ಅಷ್ಟೇ, ಹೆಚ್ಚಾಗಿ ಅವಶ್ಯಕತೆ ಇರೋದು. ಯಾಕಂದರೆ ನಾವು ಸಸಿ ಉತ್ಪಾದನೆ ಮಾಡುವಂಥದ್ದು ನೆರಳು ಪರದೆ ಅಡಿಯಲ್ಲಿ ಮಾಡುವಂಥದ್ದು, ಯಾಕಂದರೆ ಡೈರೆಕ್ಟ್ 50% ಶೇಡಲ್ಲಿ ಇಟ್ಟಿರ್ತೀವಿ ನಾವು ಟ್ರೇಸನ್ನು. ಸೊ ಅವಾಗ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇದು ಕೂಡ ಹೆಚ್ಚಾಗಿ ಪೈಪ್ಗಳಲ್ಲಿ ಬಿಡುವಂಥದ್ದು ನೀರು ಹಾಯಿಸುವಂಥದ್ದು ಸೂಕ್ತ ಆಗಿರೋದು, ಯಾಕಂದರೆ ಬೀಜ ಆರೋಗ್ಯ ಮತ್ತು ಇಲ್ಲಾಂದರೆ ಕೋಕೋಪೀಟ್ ಕೂಡ ಬಸಿದ್ದು ಹೋಗ್ತದೆ. ಸೊ ಅದರಿಂದ ಸಿಂಪಡಣೆ ಮಾಡೋದು ಸೂಕ್ತ ಆಗಿರ್ತದೆ. ಎಷ್ಟು ದಿವಸಕ್ಕೆ ಒಮ್ಮೆ ಟ್ರೇಯಲ್ಲಿ ನಾವು ತೇವಾಂಶ ನೋಡಿಕೊಂಡು ಸಿಂಪಡಣೆ ಮಾಡಬೇಕು, ಯಾಕಂದರೆ ನೆರಳಲ್ಲಿ ಇರೋದ್ರಿಂದ ದಿನಗಳು ಅವಶ್ಯಕತೆ ಇರೋದಿಲ್ಲ, ದಿನ ಬಿಟ್ಟು ದಿನ ಸಾಯಂಕಾಲ ಸಮಯದಲ್ಲಿ ಕೊಡಬೇಕಾಗತ್ತೆ. ಇದು ಎಲ್ಲ ರೀತಿಯ ಬೀಜಗಳಿಗೂ ಒಂದೇ ತರವ ಅಲ್ಲ, ಎಲ್ಲ ರೀತಿಯ ಬೀಜಗಳಿಗೂ ಸಸಿ ಉತ್ಪಾದನೆ ಒಂದೇ ತರ ಆಗಿರ್ತದೆ, ಬಟ್ ಸಮಯ ಮಾತ್ರ ಸ್ವಲ್ಪ ಕೆಲವೊಂದು ಸಸಿಗಳಿಗೆ ಜಾಸ್ತಿ ಆಗಿರ್ತದೆ ಅಷ್ಟೇ. ಈ ಏರುಮಡಿಯಲ್ಲಿ ಮಾಡಿದ್ದಕ್ಕೂ ಅಥವಾ ಈ ಕೋಕೋಪಿಟ್ಟಲ್ಲಿ ಬಂದಂತಹ ಗಿಡಗಳಿಗೂ ಕೂಡ

ಲಘು ಪೋಷಕಾಂಶಗಳು ಹೆಚ್ಚಾದ್ರೆ ಏನಾಗ್ತದೆ? ಲಘು ಪೋಷಕಾಂಶಗಳು ಹೆಚ್ಚಾದರೆ ಟಾಕ್ಸಿಸಿಟಿ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ಐರನ್ ಅಂಶ ಅಂದರೆ ಐರನ್ ಜಾಸ್ತಿ ಆದರೆ ಈ ಕುಂಬಳ ಜಾತಿಗಳಲ್ಲಿ ಸುಡೋ ಥರ ಆಗ್ತದೆ, ಸ್ಕಾರ್ಚಿಂಗ್ ಎಫೆಕ್ಟ್ ಅಂತ ಕರೀವಿ. ಗಿಡ ಸುಟ್ಟಂಗೆ ಆಗ್ತದೆ ಅದು. ನಾವು 1 ಗ್ರಾಮ್ ಶಿಫಾರಸು ಮಾಡಿದರೆ 5 ಗ್ರಾಮ್ ಬಳಸೋದ್ರಿಂದ, ಯಾಕಂದರೆ ನಾವು ಅವ್ರದ್ದು ಉಪಯೋಗಗಳು ಗೊತ್ತಿರ್ತದೆ. ಸೊ ಹೆಚ್ಚಾಗಿ ಬಳಸಿದ್ರೆ ಏನಾಗುತ್ತೆ ಅಂತ ಅಷ್ಟು ಇರೋದಿಲ್ಲ. ಸೊ ಇದರಿಂದ ಸ್ಕಾರ್ಚಿಂಗ್ ಅಂದರೆ ಗಿಡ ಸುಟ್ಟಂಗೆ ಆಗ್ತದೆ. ಬಟ್ ಇಮಿಡಿಯೇಟ್ಲಿ ನೀರು ಸಿಂಪಡಣೆ ಮಾಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಬಟ್ ಹೆಚ್ಚಾಗಿ ಬಳಸೋದು ಕೂಡ ಸೂಕ್ತ ಆಗಿರೋದಿಲ್ಲ. ಹಾಗೆ ಈಗ ಅದರಲ್ಲಿ ಕೀಟ ಮತ್ತು ರೋಗಗಳು ಕೂಡ ಈ ತರಕಾರಿಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸ್ತವೆ, ಇದರ ನಿರ್ವಹಣೆ ಹೇಗೆ? ಮುಖ್ಯವಾಗಿ ತರಕಾರಿಯಲ್ಲಿ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ, ಅದರಲ್ಲೂ ಕೂಡ ರಸ ಇರೋ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ. ಈ ವೈಟ್ ಫ್ಲೈಸ್ ಅಂತ ಕರಿತೀವಿ, ಬಿಳಿ ನೊಣಗಳಾಗ್ಬೋದು, ಫೀಟ್ಸ್ ಅಂದರೆ ನೊಣ, ಒಂದು ನೊಣಗಳ ಥರ ಇರ್ತದೆ ಅದು. ಮತ್ತು ಸಸ್ಯ ಏನು ಅಂತ ಕರಿತೀವಿ, ಈ ಅಲ್ಸಂಡೆಗಳಲ್ಲೆಲ್ಲ ತುದಿಯೆಲ್ಲ ಇರ್ತದೆ ಏನುಗಳ ಥರ, ಈ ಥರ ರಸ ಇರೋ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತವೆ. ನಾವು ರಾಸಾಯನಿಕ ಬಳಸೋದು ಅಷ್ಟು ಸೂಕ್ತ ಆಗಿರೋದಿಲ್ಲ, ಯಾಕಂದರೆ ಇಲ್ಲಿ 1 ವಾರ ಆದರೂ ಕನಿಷ್ಠ ನಾವು ಕೊಯ್ಲನ್ನ ಮಾಡಬಾರ್ದು ಕಾಯಿಗಳನ್ನು. ಸೊ ಅಂಥ ಸಮಯದಲ್ಲಿ ಹಿಂಡಿ, ಏನು ಬೇವಿನ ಹಿಂಡಿಗಳೆಲ್ಲ ಮೊದಲೇ ಬಳಸಿರ್ತೀವಿ ಭೂಮಿಯಲ್ಲಿ. ಸೊ ಇದರಿಂದ ಕೂಡ ರೋಗನಿರೋಧಕ ಶಕ್ತಿ ಇರ್ತದೆ. ಅದರೊಟ್ಟಿಗೆ ಬೇವಿನ ಎಣ್ಣೆ ಆಗ್ಬೋದು, ಬೇವಿನ ಸೋಪ್ ಸಿಗ್ತದೆ ಇತ್ತೀಚಿನ ಬೇವಿನ ಸೋಪ್ ಆಗ್ಬೋದು, ಹೊಂಗೆ ಸೋಪನ್ನು ಅದು ಗಣ ಅಂದರೆ ಸಾಲಿಡ್ ರೂಪದಲ್ಲಿರ್ತದೆ, ಅದನ್ನು 1 ಗ್ರಾಮ್ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಆಗ್ತದೆ. ಮತ್ತು ಏನು ಗೊತ್ತಾ, ಸಿಂಪಡಣೆ ಮಾಡಬೇಕಾದ್ರೂ ಕೂಡ ಫೋರ್ಸ್ ಆಗಿ ನಾವು ಈ ಸಸ್ಯ ಏನುಗಳಿರ್ತದಲ್ಲ ಅದಕ್ಕೆ ಫೋರ್ಸ್ ಆಗಿ ಸಿಂಪಡಣೆ ಮಾಡಬೇಕಾಗತ್ತೆ, ಯಾಕಂದ್ರೆ ಅದು ಜೀವಿಗಳಾಗಿರೋದ್ರಿಂದ ವಾಶ್ಔಟ್ ಆದರೆ ಸಮಸ್ಯೆ ಕಡಿಮೆ ಆಗ್ತದೆ. ಮುಖ್ಯವಾಗಿ ಅದನ್ನು ಗುರುತಿಸಿ, ಏನು ತುದಿಯಲ್ಲೇ ಇರೋದ್ರಿಂದ ಸಸ್ಯ ಏನುಗಳನ್ನು ಅದನ್ನು ಕಟ್ ಮಾಡಿ ಸುಡಬೇಕಾಗತ್ತೆ ಫಸ್ಟು, ನಂತರ ಈ ಸಿಂಪಡಣೆಗಳಿಗೆ ಹೋಗಬೇಕಾಗತ್ತೆ. ಮತ್ತು ಕೆಲವೊಂದು ಈ ಬಿಳಿ ನೋಣಕ್ಕೆಲ್ಲ ಟ್ರ್ಯಾಪ್ ಅಂತ ಹೇಳ್ತೀವಿ, ಅಂಟುಗಳನ್ನು ಹೇಳ್ತೀವಿ, ಹಳದಿ ಅಂಟಾಗ್ಬೋದು, ನೀಲಿ ಅಂಟನ್ನು ಆಗ್ಬೋದು, ಯಾಕಂದರೆ ಆ ನೊಣ ಕಲರ್ಗೆ ಅಟ್ರ್ಯಾಕ್ಟ್ ಆದಾಗ ಅದರಲ್ಲಿ ಅಂಟ್ ಅಂದರೆ ಗ್ರೀಸ್ ಥರ ಗಮ್ ಇರೋದ್ರಿಂದ ನೊಣ ಅಲ್ಲಿ ಕೂತ್ಕೊಂಡು ಸಮಸ್ಯೆ ಅಂದರೆ ಸಾಯ್ತದೆ ಅವಾಗ. ಸೊ ಈ ಥರ ನಾವು ಕೂಡ ಹತೋಟಿ ಮಾಡ್ಬೋದು. ಮತ್ತು ಇನ್ನೊಂದು ಕೆಲವೊಂದು ಈಗ ಇದೆಲ್ಲ ಇರ್ತದೆ ಕುಂಬಳ ಜಾತಿಯಲ್ಲಿ ನೊಣಗಳ ಕಾಟ ಸಮಸ್ಯೆ, ಹಣ್ಣಿನ ನೊಣ ಇರ್ತದೆ ಅದು ಮೀಡಿ ಅಂದರೆ ಸಣ್ಣ ಸಣ್ಣ ಕಾಯಿಗಳೇ ಉದುರುವಂಥದ್ದು, ಒಂದು ಹಳದಿ ಕಲರ್ ಆಗಿ ಉದುರುತ್ತದೆ. ಸೊ ಇದಕ್ಕೆ ನಾವು ಟ್ರ್ಯಾಪ್ ಸಿಗ್ತದೆ, ಹಣ್ಣಿನ ಟ್ರ್ಯಾಪ್ಗಳನ್ನು ಸಿಗ್ತದೆ. ಇದು ಕೂಡ ಅಷ್ಟೇ, ಅಂದರೆ 1 ಎಕರೆಗೆ ಶಿಫಾರಸು ಮಾಡಿರೋಷ್ಟು, ಒಂದು 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ 12 ಟ್ರ್ಯಾಪ್ಗಳನ್ನು ನಾವು ಬಳಸಬೇಕಾಗುತ್ತೆ. ಸ್ಟಿಕ್ಕಿ ಟ್ರ್ಯಾಪ್ ಆಗ್ಬೋದು, ಇದು ಕೂಡ ಅಷ್ಟೇ. ಇದನ್ನು ಬಳಸೋ ಸಮಯದಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಕೆಲವರು ಟ್ರ್ಯಾಪ್ಗಳು ಬಳಸಿರ್ತಾರೆ, ಅದರೊಳಗೆ ಯಾವುದೇ ಥರ ಕೀಟನಾಶಕಗಳು ಹಾಕಿರೋದಿಲ್ಲ, ಇಲ್ಲ ನೀರು ಹಾಕಬೇಕಾಗತ್ತೆ ಫ್ರೆಶ್ ಆಗಿ ನೀರು ಹಾಕ್ಬಿಟ್ಟು ಅದರೊಳಗೆ ಕೀಟನಾಶಕ ಅಥವಾ ಬೇವಿನ ಎಣ್ಣೆ ಆಗ್ಬೋದು ಯಾವುದೋ ಸೋಪಿನ ಪುಡಿ ಆ ಥರ ಎಲ್ಲ ಹಾಕಿ ಟ್ರ್ಯಾಪ್ ಅಳವಡಿಸಿದಾಗ ಆ ನೊಣ ಬಂದು ಅಂದರೆ ಅದು ಸ್ಮೆಲ್ ಅಟ್ರ್ಯಾಕ್ಟ್ ಆಗಿ ಬಂದಾಗ ಅದು ಹೆಣ್ಣು ನೊಣ ಇದೆ ಅಂತೇಳಿ ಗಂಡು ನೊಣ ಬಂದಾಗ ಅದು ನೀರಿನಲ್ಲಿ ಬಿದ್ದಾಗ ಅದು ಸಾಯ್ತದೆ. ಕೆಲವು ಟ್ರ್ಯಾಪ್ ಹಾಕಿರ್ತಾರೆ, ಅದು ಯಾವುದೇ ಥರ ಕೀಟನಾಶಕಗಳು ಹಾಕಿರೋದಿಲ್ಲ, ಆದರೆ ಏನಾಗುತ್ತೆ ಆ ಸ್ಮೆಲ್ಗೆ ಬಂದು ಮತ್ತೆ ಆವಿ ಆಗ್ತದೆ, ಹಾರೋಗ್ತದೆ. ಸೊ ಮತ್ತೆ ನಾವು ಕಾಲಕಾಲಕ್ಕೆ ಇದನ್ನ ಟ್ರ್ಯಾಪ್ಗಳನ್ನು ಕೂಡ ಕ್ಲೀನ್ ಮಾಡಬೇಕಾಗತ್ತೆ. ವಾರಕ್ಕೊಂದ್ಸರಿ 2-3 ದಿನಕ್ಕೊಂದು ಏನಾದರೂ ನೊಣಗಳಿದ್ದರೆ ಅದನ್ನು ಸತ್ತಿರೋ ನೊಣಗಳನ್ನು ತೆಗೆದು ಮತ್ತೆ ಫ್ರೆಶ್ ಆಗಿ ನಾವು ನೀರನ್ನು ಹಾಕಿ ಮತ್ತೆ ಯಾವುದೇ ಕೀಟನಾಶಕಗಳು ಬಳಸೋದ್ರಿಂದ ತುಂಬ ಹತೋಟಿ ಮಾಡ್ಬೋದು. ಯಾಕಂದರೆ ಇಲ್ಲಿ ಕುಂಬಳ ಜಾತಿ ಹೆಚ್ಚಾಗಿ ತರಕಾರಿಗಳು ಬೆಳೀತಾರೆ, ಹಣ್ಣಿನ ನೊಣ ಕಾಟ ಜಾಸ್ತಿ ಇರುತ್ತೆ. ಟ್ರ್ಯಾಪ್ಗಳು ಮತ್ತು ಈ ಬೇವಿನ ಕಷಾಯ ಇರ್ಬೋದು, ಮತ್ತು ಶಿಲೀಂಧ್ರ ರೋಗಗಳ ಸಮಸ್ಯೆ ಇರ್ತದೆ ಕೆಲವೊಂದುಗಳಲ್ಲಿ. ಅದಕ್ಕೆ ಶಿಲೀಂಧ್ರ ರೋಗಗಳ ಸಮಸ್ಯೆ ಇದ್ದಾಗ ಹುಳಿ ಮಜ್ಜಿಗೆ ನ ಸಿಂಪಡಣೆ ಮಾಡಬೇಕಾಗತ್ತೆ. ಅದಕ್ಕೆ ಹುಳಿ ಅಂದರೆ ತುಂಬ ಹುಳಿ ಆಗಿರಬೇಕು, ಒಂದು ಕನಿಷ್ಠ 10-25 ದಿವಸ ಆದರೂ ಆಗಿರಬೇಕು. ಅಂಥ ಮಜ್ಜಿಗೆಯನ್ನು ನಾವು ಡೈರೆಕ್ಟಾಗಿ ನೀರಿನೊಂದಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಶಿಲೀಂಧ್ರ ರೋಗಗಳ ಸಮಸ್ಯೆ ಕಡಿಮೆ ಆಗ್ತದೆ. ಅದರೊಟ್ಟಿಗೆ ಈ ಜೀವಾಮೃತ ಆಗ್ಬೋದು, ಶಿಲೀಂಧ್ರನಾಶ ಜೈವಿಕ ಟ್ರೈಕೋಡರ್ಮ ಆಗ್ಬೋದು, ಇವೆಲ್ಲ ಯಥೇಚ್ಛವಾಗಿ ಬಳಸೋದ್ರಿಂದ ಭೂಮಿಯಲ್ಲೇ ನಾವು ಏನು ಬೇಕಾಗಿರುವಂಥ ಶಿಲೀಂಧ್ರಗಳು ಬೆಳವಣಿಗೆ ಆಗಿ ಗಿಡಕ್ಕೆ ಕೂಡ ರೋಗ ನಿರೋಧಕ ಶಕ್ತಿ ಬರ್ತದೆ, ಮತ್ತು ಮಣ್ಣಿನ ಸಂರಕ್ಷಣೆ ಕೂಡ ನಾವು ಮಾಡ್ಕೋಬೋದು. ಈಗ ಮುಖ್ಯವಾಗಿ ಈ ಕೀಟಗಳನ್ನು ಮತ್ತು ರೋಗಗಳನ್ನು ನೀವು ಹೇಳಿದ್ರಿ ಹತೋಟಿ ಮಾಡಬೇಕಿದ್ರೆ ಕೀಟನಾಶಕಗಳನ್ನು ಬಳಸೋದು ಅಷ್ಟು ಸೂಕ್ತ ಅಲ್ಲ ಅಂಥೇಳಿ ಮೊದಲಾದರೆ, ಅಂದರೆ ಕೊನೆಗೆ ಆದರೆ ಅದಕ್ಕೆ ಈ ಏನು ಜೈವಿಕ ವಿಧಾನಗಳಿಂದ ಅಥವಾ ಈ ಏನು

ಛತ್ರಚಾಮರ ವ್ಯಜನ ಪರ್ಯಂತ ಛತ್ರಚಾಮರ ವ್ಯಜನ ಪರ್ಯಂತ ಪಾತ್ರ ರೂಪದಲ್ಲೇ ನಿಂತು ಛತ್ರಚಾಮರ ವ್ಯಜನ ಪರ್ಯಂತ ಪಾತ್ರ ರೂಪದಲ್ಲೇ ನಿಂತು ಚಿತ್ರಚರಿತನಾದ ಹರಿಯ ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿರಳು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿರಳು ಏನು ಧನ್ಯಳು ಲಘುಮಿ ಅಂತ ಮಾನ್ಯಳು ಸರ್ವದೋಷರಹಿತನಾದ ಸರ್ವತ್ರ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದನಾದ ಪುರಂದರ ಸರ್ವವಂದನಾದ ಪುರಂದರ ಸರ್ವವಂದನಾದ ಪುರಂದರ ವಿಠಲನ ಸೇವಿಸುವಳು ಸರ್ವವಂದನಾದ ಪುರಂದರ ವಿಠಲನ ಸೇವಿಸುವಳು ಏನು ಧನ್ಯಳು ಲಘುಮಿ ಅಂತ ಮಾನ್ಯಳು ಸಾಮುರಾಗದಿಂದ ಹರಿಯ ಕಾರ ಸೇವೆ ಮಾಡುತ್ತಿರಳು ಏನು ಧನ್ಯಳು ಲಘುಮಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಪುರಂದರದಾಸರ ಭಕ್ತಿ ರಚನೆಯನ್ನು ಕೇಳಿದ್ರಿ. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ವಿಶ್ವ ಪಶು ವೈದ್ಯಕೀಯ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ವಿಷಯ ಪಶುವೈದ್ಯಕೀಯ ದಿನಾಚರಣೆ ಮತ್ತು ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಮಹತ್ವ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಮುಂದೆ ಕೇಳಿ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ವಿಜಯ ನಾರಸಿಂಹ ಅವರ ಭಕ್ತಿ ರಚನೆ. ಚತ चतुर्भुजां विनेत्रां च वराभयकरान्वितां अब्जद्वयकरां भोजां अम्बुजासन संस्थितां ससुवर्णकटीराभ्यां प्लाव्यमानां महाश्रियं सर्वाभरणशोभाढ्यां शुभ्रवस्त्रोत्तरीयकां चामरग्रहनारीभिः सेवितां पार्श्वद्वयोर्द्वयोः आपादलम्बिवसनां करण्डमकुटा